ಪುಸ್ತಕ ಜಿಜ್ಞಾಸೆ, ಪುಸ್ತಕ ಮಾರಾಟ ಹೋರಾಟ, ಲೇಖಕ ಜಿ ಎನ್ ಅಶೋಕವರ್ಧನ. 1995 ಪ್ರಕಟವಾದ ಪುಸ್ತಕದ ಪರಿಷ್ಕೃತ ಎರಡನೆಯ ಅಧ್ಯಾಯ. 2/12/1992 ಮಣಿಪಾಲ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್, ಅಂದರೆ ಈಗಿನ ಮಣಿಪಾಲ ವಿಶ್ವವಿದ್ಯಾನಿಲಯದ ಮಾತೃಸಂಸ್ಥೆ, ಇದರ ಚಿನ್ನದ ಹಬ್ಬ ನಡೆದಿತ್ತು. ಅದರ ಅಂಗವಾಗಿ ನಡೆದ ಪುಸ್ತಕ ಜಿಜ್ಞಾಸೆ ಗೋಷ್ಠಿಯಲ್ಲಿ ನಾನು ಮಂಡಿಸಿದ ಪ್ರಬಂಧ ನೆನಪಿರಲಿ. ಅಂದು ಮತ್ತು ಇಂದಿಗೂ ನಾನು ಸಂಘಟಕರ ಒಲವು ಮತ್ತು ಕೇಳುಗರ ಪ್ರಯೋಜನ ಗಣಿಸಿಯೇ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಒಪ್ಪಿಕೊಳ್ಳುತ್ತೇನೆ. ಅಂದು ಖುಷಿ ಹರಿದಾಸ ಭಟ್ರ ವಿನಂತಿಯನ್ನು ನಾನು ಆದೇಶವೆಂದೇ ಪಾಲಿಸಿದ್ದೆ. ಜಿ ಟಿ ನಾರಾಯಣರಾಯರ ಸಂಪಾದಕೀಯ ಟಿಪ್ಪಣಿ: ಸಭ್ಯ ವ್ಯಾಪಾರದ ಸುಸಂಸ್ಕೃತ ನೀತಿ ತನ್ನ ಉತ್ಪನ್ನ ಗ್ರಾಹಕೋಪಯುಕ್ತವಾಗುವುದರಲ್ಲೇ ಉತ್ಪಾದನೆಯ ಯಶಸ್ಸು ಅಡಗಿದೆ ಎಂಬುದನ್ನು ಉತ್ಪಾದಕ ಅರ್ಥಾತ್ ಪ್ರಕಾಶಕ ಅರಿತು ತದನುಸಾರ ವರ್ತಿಸಬೇಕು. ಶಬರಿಯಂತೆ ಉತ್ಪಾದಕನ ಪ್ರದರ್ಶನ ಮುಖವು, ಗ್ರಾಹಕನ ಸೇವಾ ಕೇಂದ್ರವು ತಾನಾಗಿರಬೇಕೆಂದು ಮಾರಾಟಗಾರ ತನ್ನ ವೃತ್ತಿ ನಿರತನಾಗಿರಬೇಕು. ಧರ್ಮವ್ಯಾಧನಂತೆ ಗ್ರಾಹಕ ಈತ ತಾನು ಮಾರಾಟಗಾರನಿಗೆ ಪ್ರತ್ಯಕ್ಷವಾಗಿ ಮತ್ತು ಉತ್ಪಾದಕನಿಗೆ ಪರೋಕ್ಷವಾಗಿ ಏನೂ ಅನುಗ್ರಹ ಮಾಡುತ್ತಿಲ್ಲ, ಬದಲು ಅವರು ತನಗೆ ಉತ್ತಮ ಸೇವೆ ಸಲ್ಲಿಸುತ್ತಿರುವುದರಿಂದ ಅವರಿಗೆ ತಾನು ಕೃತಜ್ಞನಾಗಿರಬೇಕು ಎಂಬ ಪ್ರಜ್ಞಾದೀಪ್ತನಾಗಿರಬೇಕು. ಪುರಂದರದಾಸರಂತೆ ದಂಡಿಗೆ ಬೆತ್ತ ಹಿಡಿಸಿದರಯ್ಯ. ಇಂಥ ವ್ಯವಹಾರದಲ್ಲಿ ಪ್ರೀತಿ ಆಧಾರ ಶ್ರುತಿಯಾಗಿರುತ್ತದೆ, ನೀತಿ ವ್ಯಾಪಾರ ಗತಿಯನ್ನು ನಿರ್ಧರಿಸುತ್ತದೆ. ಪ್ರಬಂಧ: ವಿಶ್ವಕನ್ನಡ ಸಮ್ಮೇಳನದಲ್ಲಿ ನಾನು ಪ್ರಬಂಧ ಮಂಡಿಸಿ, ಅಂದರೆ 1985, ಹಿಂದಿನ ಅಧ್ಯಾಯ ನೋಡಿ, 7 ವರ್ಷಗಳ ಮೇಲಿನ ಪ್ರಬಂಧ ಇದಾಗಬೇಕಿತ್ತು. ಆದರೆ ವಿಷಾದಪೂರ್ವಕವಾಗಿ ಹೇಳುತ್ತೇನೆ, ಪರಿಸ್ಥಿತಿ ತಿಳಿಯಾಗಿಲ್ಲ, ಬದಲು ಇನ್ನಷ್ಟು ಬಿಗಡಾಯಿಸಿದೆ. ಹಾಗಾಗಿ ಹಳೆ ಪ್ರಬಂಧವನ್ನು ಓದುವುದು ಬಿಟ್ಟು ನನ್ನ ಈ ವಿಷಾದವನ್ನೇ ವಿಶದೀಕರಿಸುವ ಕೆಲವು ಟಿಪ್ಪಣಿಗಳನ್ನಷ್ಟೇ ಜೋಡಿಸಿ ತಂದಿದ್ದೇನೆ. ಕನ್ನಡದಲ್ಲಿ ಬೆಸ್ಟ್ ಸೆಲ್ಲರ್ಸ್. ಇಂಗ್ಲಿಷ್ ಪುಸ್ತಕ ಲೋಕದಲ್ಲಿ ಸಾಮಾನ್ಯ ಓದುವಣಿಗೆಯ ಪುಸ್ತಕಗಳ ಬಿಡಿ ಮಾರಾಟ ಸೂಚ್ಯಂಕ ಸಾಧಾರಣ ಖಚಿತವಾಗಿಯೇ ಪ್ರಕಟಗೊಳ್ಳುತ್ತದೆ. ಅದಕ್ಕಾಗಿಯೇ ಪತ್ರಿಕೆಗಳು, ಪತ್ರಿಕಾ ವಿಶೇಷಾಂಕಗಳು ತೊಡಗಿಕೊಂಡು ವ್ಯಾವಹಾರಿಕವಾಗಿ ಯಶಸ್ವಿಯಾಗಿಯೇ ನಡೆಯುವುದನ್ನು ಕೇಳಿದ್ದೇನೆ. ಆದರೆ ಕನ್ನಡ ಬಿಡಿ ಭಾರತೀಯ ಪುಸ್ತಕ ಪ್ರಪಂಚದಲ್ಲೂ ಈ ತರಹ ಪ್ರಯತ್ನಗಳು ಯಶಸ್ವಿಯಾದದ್ದು ಇಲ್ಲ. ಬರಿಯ ಕನ್ನಡ ಪುಸ್ತಕಗಳಿಗೆಂದು ತೊಡಗಿದ ಮೈಸೂರಿನ ಚೇತನ ಕನ್ನಡ ಸಂಘದ ಪುಸ್ತಕ ಪುರವಣಿಯೋ, ಆರ್ ಎಲ್ ಅನಂತರಾಮಯ್ಯನವರ ಏಕಾಂಗಿ ಸಾಹಸದ ಗ್ರಂಥಲೋಕವೋ, ಅಥವಾ ಭಾರತೀಯ ಮಟ್ಟದಲ್ಲಿ ಹಲವು ಖಾಸಗಿ ಪ್ರಕಾಶಕರು ನಡೆಸಿದ ಮತ್ತು ನಡೆಸುತ್ತಿರುವ ಪುಸ್ತಕ ಪರಿಚಯದ ನಿಯತಕಾಲಿಕಗಳು ಸಾರ್ವಜನಿಕ ಅಗತ್ಯವಾಗಿ ಪ್ರಸಾರ ಗಿಟ್ಟಿಸುವಲ್ಲಿ ಸೋತಿವೆ. ಉದ್ಯಮದ ಮುಖವಾಣಿಯಾಗಲು ಹೊರಟು ಆರ್ಥಿಕ ಯಶಸ್ಸಿಗೋಸ್ಕರ ಸ್ವಂತ ಅಥವಾ ಕೆಲವೇ ಪ್ರಕಾಶಕರ ಮುಖವಾಣಿಯಷ್ಟೇ ಆಗಿ ದಿನಗಣನೆ ಮಾಡುತ್ತಿವೆ. ದಿನಪತ್ರಿಕೆಗಳ ವಿಶೇಷಾಂಕಗಳು ಮತ್ತು ನಿಯತಕಾಲಿಕೆಗಳ ಲೇಖನಗಳು ಬಿತ್ತುವ ಮತ್ತು ಬೆಳಗುವ ಬಣ್ಣ ನಿಜ ಮಾರುಕಟ್ಟೆಯ ಮೇಲೆ ಮಾಡುವ ಪರಿಣಾಮ ತುಂಬಾ ಕಡಿಮೆ. ಇಂದು ಎಷ್ಟೋ ದೈನಿಕ ಹಾಗೂ ನಿಯತಕಾಲಿಕೆಗಳಲ್ಲಿ ಪುಸ್ತಕಗಳನ್ನು ವಿಮರ್ಶೆಗೆ ಸ್ವೀಕರಿಸುವ ಅಂಕಣವೇ ಇಲ್ಲ. ಇರುವ ಕೆಲವಕ್ಕೂ ಕ್ರಮವಾಗಿ ವಿಮರ್ಶೆ ಮಾಡಿಕೊಡುವವರ ಕೊರತೆ ಇದೆ. ಮತ್ತೆಷ್ಟೋ ಪತ್ರಿಕೆಗಳಿಗೆ ಹಾಗೆಯೇ ಕೊಟ್ಟರೂ ಪ್ರಕಟಿಸುವ ಸ್ಥಳ ವ್ಯರ್ಥವೆನ್ನುವ ಭಾವವಿದೆ. ಕನ್ನಡ ಪುಸ್ತಕೋದ್ಯಮದಲ್ಲಿ ಲೇಖಕರ ಸಂಖ್ಯೆ, ಪ್ರಕಾಶಕರ ಸಂಖ್ಯೆ, ಶೀರ್ಷಿಕೆಗಳ ವೈವಿಧ್ಯ, ಮುದ್ರಣದ ಅಂದ ಇಂದು ಯಾವುದೇ ಮಳಿಗೆಯನ್ನು ನಿಸ್ಸಂದೇಹವಾಗಿ ಇಡಿಯಾಗಿ ಆವರಿಸುವಷ್ಟಿವೆ. ಹಾಗೆಯೇ ಪುಸ್ತಕ ಒಯ್ಯುವವರ ಸಂವರ್ಧ ಸರಕಾರಿ ಸಗಟು ಯೋಜನೆಗಳ ಹೊರತಾಗಿಯೂ ಧಾರಾಳವೇ ಇದೆ. ಉದಾಹರಣೆಗೆ ಪ್ರಾಥಮಿಕದಿಂದ ಹಿಡಿದು ಸ್ನಾತಕೋತ್ತರ ಕೇಂದ್ರದವರೆಗೂ ಇರುವ ವಿದ್ಯಾಸಂಸ್ಥೆಗಳ ನಿಶ್ಚಿತ ವಾರ್ಷಿಕ ಗ್ರಂಥಾಲಯ ಅನುದಾನವನ್ನೇ ಲೆಕ್ಕ ಹಿಡಿದರೂ ಸಾಕು. ಆದರೆ ಈ ಅಂಕೆ ಸಂಖ್ಯೆಗಳ ಹಾವಳಿಯಲ್ಲಿ ಸಾಹಿತ್ಯದ ಗಂಧ ದಿನೇ ದಿನೇ ಲುಪ್ತವಾಗುತ್ತಿರುವುದು ಮಾತ್ರ ಎದ್ದು ಕಾಣುತ್ತದೆ. ಅವಸರದ ಅನುವಾದಗಳು, ಸ್ಫೂರ್ತಿಯ ಹೆಸರಿನಲ್ಲಿ ಕೃತಿಚೌರ್ಯಗಳು, ಸಾರ್ವಕಾಲಿಕ ಭ್ರಮೆ ಹೊತ್ತು ಬರುವ ಸಾಮಯಿಕಗಳ ಸಂಕಲನಗಳು, ಯಾವುದೇ ಪಾಠಪಟ್ಟಿಯನ್ನು ಸಿದ್ಧ ಮಾರುಕಟ್ಟೆಯನ್ನು ಉದ್ದೇಶಿಸಿ ಬರುವ ವಿದ್ವತ್ ಗ್ರಂಥಗಳ ಮಹಾಪೂರ ವಿತರಕರನ್ನೂ ಮಾರಾಟಗಾರರನ್ನೂ ದಿಕ್ಕೆಡಿಸುತ್ತವೆ. ಆರೋಗ್ಯಪೂರ್ಣ ವಾಚನಕ್ಕಾಗಿ ಮಳಿಗೆಗೆ ಬರುವ ಸಾಹಿತ್ಯ ಪ್ರೇಮಿಯ ಹಣ, ವೇಳೆ ಮತ್ತು ತಾಳ್ಮೆಗಳನ್ನು ಇವು ಹಾಳು ಮಾಡಿಬಿಡುತ್ತವೆ. ಸಮ್ಮೇಳನಗಳು, ಸಂಕೀರ್ಣಗಳು ಎಂದು ಹಬ್ಬದಿಂದ ಹಬ್ಬಕ್ಕೆ ಜಾರುವ ಜಂಬ್ರದಲ್ಲಿ ಇಂದು ಬಡಿಸುವ ಸಾರಿನಲ್ಲಿ ಮೂಲ ದ್ರವ್ಯ ಮರೆಯಾಗುತ್ತಿದೆ. ಉಪ್ಪು ಮತ್ತು ನೀರೇ ಎಲ್ಲ ಆಗುತ್ತಿದೆ. ಇಂತಲ್ಲಿ ಗಂಭೀರ ಓದಿಗೆ ಕೈಮರವಾಗಬಹುದಾಗಿದ್ದ ಗ್ರಂಥೋದ್ಯಮಕ್ಕೆ ಮೀಸಲಾದ ನಿಯತಕಾಲಿಕಗಳ, ಸಾರ್ವಜನಿಕ ಮಾಧ್ಯಮಗಳಲ್ಲಿನ ವಿಮರ್ಶಾ ಅಂಕಣಗಳ ಕೊರತೆಯನ್ನು ಸ್ಮರಿಸಲೇಬೇಕಾಗಿದೆ. 2015 ಕಾಲಘಟ್ಟದಲ್ಲಿ ನಿಂತು ಇಲ್ಲೆರಡು ಮಾತು ಸೇರಿಸಬೇಕು. ಒಂದು ಗ್ರಂಥಲೋಕ, ಪುಸ್ತಕ ಪುರಾಣಿಗಳಂಥ ಖಾಸಗಿ ಪ್ರಾಮಾಣಿಕ ಪ್ರಯತ್ನಗಳೆಲ್ಲ ಸೋತು ಕೈ ಚೆಲ್ಲಿದ ಮೇಲೆ ಕನ್ನಡ ಪುಸ್ತಕ ಪ್ರಾಧಿಕಾರ, ಬಹುಶಃ ಎಸ್ ಜಿ ಸಿದ್ದರಾಮಯ್ಯನವರ ಅವಧಿ ಇರಬೇಕು, ಪುಸ್ತಕೋದ್ಯಮದ ಕುರಿತೊಂದು ನಿಯತಕಾಲಿಕವನ್ನು ತರತೊಡಗಿತು. ಇದು ಮೊದಲ ಸಂಚಿಕೆಯಲ್ಲೇ ಎಲ್ಲ ಸರ್ಕಾರಿ ದುರಹಂಕಾರದ ಪ್ರತಿನಿಧಿಯಂತೆ ತಾನೇ ಪ್ರಥಮ ಮತ್ತು ಉದ್ದಿಮೆಯ ಉದ್ಧಾರಕ ಎಂಬಂತೆ ಸಾರಿಕೊಂಡಿತು. ತಮಾಷೆ ಎಂದರೆ ಅದರ ಒಂದೆರಡು ಸಂಚಿಕೆ ಬರುವುದರೊಳಗೆ ಆಗಿನ ಅಧ್ಯಕ್ಷರು ನಿವೃತ್ತರಾದರು. ಜತೆಗೆ ಪತ್ರಿಕೆ ಬಾಲಗ್ರಹ ಬಡಿದು ಸತ್ತೇ ಹೋಯಿತು. ಇನ್ನೂ ದೊಡ್ಡ ತಮಾಷೆ ಎಂದರೆ ಅನಂತರ ಬಂದ ಅಧ್ಯಕ್ಷ ಬಹುಶಃ ಸಿದ್ದಲಿಂಗಯ್ಯನವರಿರಬೇಕು, ಮತ್ತೆ ಅಂಥದ್ದೇ ಒಂದು ನಿಯತಕಾಲಿಕ ಹೊರಡಿಸಿದರು. ಅದು ತಾನೇ ಪ್ರಥಮ, ತಾನೇ ತಾರಕ ಎಂದೇ ಘೋಷಿಸಿಕೊಂಡರೂ ದೀರ್ಘಾಯುಷಿಯಾಗಿ ಏನೂ ಉಳಿಯಲಿಲ್ಲ. ಅವೆಲ್ಲಕ್ಕಿಂತ ಹೆಚ್ಚಿಗೆ ಈ ಸರ್ಕಾರಿ ಪ್ರಯೋಗಗಳು ಸಾರ್ವಜನಿಕರಿಗೆ ಮುಟ್ಟುವುದಕ್ಕಿಂತ ಹೆಚ್ಚಿಗೆ ಅದನ್ನು ಹೊರಡಿಸಿದ ಅಧ್ಯಕ್ಷರ ಪುಣ್ಯಪಟ್ಟಿ ದೊಡ್ಡ ಮಾಡುವುದಾಗಿತ್ತು. ಮತ್ತೆ ವಿನಿಯೋಗಾವಕಾಶ ಹೆಚ್ಚಿದಷ್ಟು ಉಪಯೋಗ ಆದಾಯಗಳು ಹೆಚ್ಚುತ್ತವೆ ಎನ್ನುವ ಸರ್ಕಾರಿ ಅಘೋಷಿತ ನಿಯಮವನ್ನು ನಾನು ವಿಸ್ತರಿಸ ಹೋಗುವುದಿಲ್ಲ. ಪ್ರಸಾರಂಗ ಒಂದರ ನಿರ್ದೇಶಕನಿಗೆ ಮುದ್ರಕನೊಬ್ಬ ಅವರ ಖಾಸಗಿ ಪ್ರಕಾಶನದ ಪುಸ್ತಕಗಳನ್ನು ಕಾಗದದ ಖರ್ಚು ಕೇಳದೆ ಉಚಿತವಾಗಿ ಮುದ್ರಿಸಿಕೊಡುತ್ತಿದ್ದದ್ದು ಇಲ್ಲಿ ನೆನಪಿಗೆ ಬರುತ್ತದೆ. ಎರಡು, ಮೊದಲೆಲ್ಲ ದಿನಪತ್ರಿಕೆಗಳು ತಮ್ಮ ಸಾದರ ಸ್ವೀಕಾರ ಮತ್ತು ಪುಸ್ತಕ ವಿಮರ್ಶಾ ಅಂಕಣಗಳನ್ನು ತುಂಬ ಗಂಭೀರವಾಗಿ ನಡೆಸಿಕೊಂಡು ಬರುತ್ತಿದ್ದವು. ಆ ಕಾಲಕ್ಕೆ ಈ ವಲಯದಲ್ಲಿ ಏಕಮೇವ ದ್ವಿತೀಯ ಎಂದೇ ಮೆರೆಯುತ್ತಿದ್ದ ಉದಯವಾಣಿಯ ಸಂಪಾದಕೀಯ ಬಳಗದಲ್ಲಿ ಗೆಳೆಯ ನಿತ್ಯಾನಂದ ಪಡ್ರೆ ಈ ಅಂಕಣಗಳನ್ನು ಸ್ವಾರಸ್ಯಪೂರ್ಣಗೊಳಿಸಲು ಹೆಣಗುತ್ತಿದ್ದರು. ಕೇವಲ ಪುಸ್ತಕ ಪ್ರೀತಿಯಲ್ಲಿ ಇನ್ನೋರ್ವ ಗೆಳೆಯ ಕನ್ನಡ ಪ್ರಾಧ್ಯಾಪಕ ಹಿರಿಯಡಕ ಮುರಳೀಧರ ಉಪಾಧ್ಯರು ಬಹಳ ದೊಡ್ಡ ಮಟ್ಟದಲ್ಲಿ ನಿತ್ಯಾನಂದರಿಗೆ ಸಹಾಯಕ್ಕೆ ಒದಗುತ್ತಿದ್ದರು. ವರ್ಷದ ಕೊನೆಯಲ್ಲಿ ಅವರು ಬಹಳ ವಿವರಗಳಲ್ಲಿ ಮಾಡಿಟ್ಟುಕೊಂಡ ಅಂಕಿ ಸಂಖ್ಯೆ ಟಿಪ್ಪಣಿಗಳನ್ನೆಲ್ಲ ಸೇರಿಸಿಕೊಂಡು ವರ್ಷದ ಅತ್ಯುತ್ತಮ ಮಾರಾಟದ ಪುಸ್ತಕ ಎಂದು ಪಟ್ಟಿ ಘೋಷಿಸುವುದಿತ್ತು. ಆ ಕಾಲಕ್ಕೆ ಮರೆಯದೆ ನನ್ನನ್ನು ಮುಂದುವರಿದ ದಿನಗಳಲ್ಲಿ ನವಯೋಗ ಪುಸ್ತಕ ಭಂಡಾರದ ಶಾಂಭವಿಯನ್ನು ಮುಕ್ತ ಸಮಾಲೋಚನೆಗೆ ಬಳಸಿಕೊಳ್ಳುತ್ತಿದ್ದರು. ನಾನು ಸಹಾಯಕರೊಡನೆ ವಿಚಾರಿಸಿ ಚರ್ಚಿಸಿಯೇ ಅಂಕಿ ಸಂಖ್ಯೆ ವಿಮರ್ಶೆ ಕೊಡುತ್ತಿದ್ದೆ. ಆದರೂ ಸಂಖ್ಯಾಶಾಸ್ತ್ರದ ಕುರಿತಿರುವ ಬಹುತೇಕ ವಾಸ್ತವ್ಯವಾದ ಹಾಸ್ಯೋಕ್ತಿ ನೆನಪಿದೆಯಲ್ಲವೇ? ಸುಳ್ಳುಗಳಲ್ಲಿ ಮೂರು ವಿಧ, ಸುಳ್ಳು, ಮಹಾಸುಳ್ಳು ಮತ್ತು ಸಂಖ್ಯಾಶಾಸ್ತ್ರ, ಇದು ನೆನಪಾಗುತ್ತಿತ್ತು. ಯಾಕೆಂದರೆ ಹೀಗೆ ನಾವು ಕೊಡುತ್ತಿದ್ದ ಪಟ್ಟಿ ಮುಂದಿನ ಒಂದು ವರ್ಷದಲ್ಲಿ ತಮ್ಮ ತಮ್ಮ ಸಮಯದಲ್ಲಿ ಬರುತ್ತಿದ್ದ ಶಾಲಾ ಕಾಲೇಜು ಗ್ರಂಥಾಲಯ ಖರೀದಿದಾರರಿಗೆ ಕಡ್ಡಾಯ ಖರೀದಿ ಪಟ್ಟಿಯೇ ಆಗುತ್ತಿತ್ತು. ಇದು ಸಹಜವಾಗಿ ನಮಗೆ ಅನುಕೂಲವಿರುವ ಪುಸ್ತಕಗಳನ್ನು ಸೇರಿಸಿ ಸುಳ್ಳು ಪಟ್ಟಿಯನ್ನು ಕೊಡಲು ಪ್ರೇರಿಸುತ್ತಿತ್ತು. ಅದನ್ನು ನಾನು ಮಾಡಿಲ್ಲ. ಆದರೂ ಇಂದು ವಾರ ವಾರ ಕೆಲವು ಪತ್ರಿಕೆಗಳಲ್ಲಿ ಬರುವ ಬೆಸ್ಟ್ ಸೆಲ್ಲರ್ ಪಟ್ಟಿಯಾದರೂ ಇಂಥ ಜಾಣ ಸುಳ್ಳಿಗೆ ಹೊರತಲ್ಲ. ಪುಸ್ತಕಗಳನ್ನು ಜಾಣ ಓದುಗ ತನ್ನ ವಿವೇಚನೆಯಿಂದ ಆಯ್ದುಕೊಳ್ಳಬೇಕೇ ಹೊರತು ಅನ್ಯ ಸೂಚಿಗಳಿಂದಲ್ಲ. ಯೋಜನೆಗಳ ಹಿಂದಿನ ಹುನ್ನಾರಗಳು. ಅಂಥ ಮಹಾಕೃತಿಯನ್ನು ಸರ್ಕಾರ ಅಚ್ಚಿಸಲೇಬೇಕು, ಇಂಥ ಮೇರುಕೃತಿಯನ್ನು ಸರ್ಕಾರ ಕೊಳ್ಳಲೇಬೇಕು ಎಂಬ ಮಾತು ಧಾರಾಳ ಕೇಳಿಬರುತ್ತದೆ. ಸರ್ಕಾರವು ಕಾರಣಗಳೇನೇ ಇರಲಿ ಬೊಬ್ಬೆ ದೊಡ್ಡದಾದ್ದಕ್ಕೆ ಓಗೊಡುತ್ತಲೇ ಬಂದಿದೆ. ಇಲ್ಲಿ ಸರ್ಕಾರ ಎಂದರೆ ಸಾರ್ವಜನಿಕ ಹಣ ವ್ಯಯ ಮಾಡುವ ವಿಶ್ವವಿದ್ಯಾನಿಲಯ, ಪರಿಷತ್ತು, ಅಕಾಡೆಮಿಗಳು, ಸಂಸ್ಕೃತಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇತ್ಯಾದಿ ಸೇರುತ್ತವೆ. ನಿರ್ವಿವಾದವಾಗಿ ಇವು ಎಷ್ಟೋ ಮಹತ್ ಕಾರ್ಯಗಳನ್ನು ಪುಸ್ತಕ ಲೋಕಕ್ಕೆ ಮಾಡಿವೆ. ಆದರೆ ಇವುಗಳಲ್ಲೆಲ್ಲ ತೊಡಗಿಸಿದ ಹಣಕ್ಕೂ ದೊರೆಯುವ ಫಲಕ್ಕೂ ಏನೇನೂ ತಾಳೆ ಇರುವುದಿಲ್ಲ. ಹತ್ತು ಹೆರುವ ಕಾಲ ಇದಲ್ಲ. ಹೆತ್ತ ಒಂದನ್ನೇ ಆದರೂ ಸಾಮಾಜಿಕವಾಗಿ ಸಮರ್ಥಿಸಿಕೊಳ್ಳಬೇಕಾದ ಕಾಲ. ಸಾರ್ವಜನಿಕ ಹೆಸರು ಮತ್ತು ಹಣದೊಡನೆ ಇವು ಎಷ್ಟರಲ್ಲಿ ತೊಡಗಿವೆ ಎಂಬುದು ಮುಖ್ಯವಲ್ಲ, ಎಷ್ಟು ಉಪಯುಕ್ತ ಮತ್ತು ಎಷ್ಟನ್ನು ಚೊಕ್ಕವಾಗಿ ಮುಗಿಸಿಕೊಟ್ಟಿವೆ ಎನ್ನುವುದರ ಗಣನೆಯಾಗಬೇಕು. ಉದಾಹರಣೆಗೆ ದೇಜಗೌ ಅವರ ಅದಮ್ಯ ಕಾರ್ಯರೂಪಿ ಕನ್ನಡ ಪ್ರೀತಿಯಿಂದ 1968 ಸುಮಾರಿನಲ್ಲಿ ಕನ್ನಡ ವಿಶ್ವಕೋಶ ಯೋಜನೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಿಕ್ಕಿತು. 1970 ದಶಕದ ಮೊದಲ ಅರ್ಧದಲ್ಲಿ ವಿಶ್ವಕೋಶದ ಸಂಪಾದನೆ, ಮುದ್ರಣ, ಪ್ರಕಾಶನ, ವಿತರಣೆ ಎಷ್ಟು ಚುರುಕಿತ್ತೆಂದರೆ 8 ಸಂಪುಟಗಳೇ ಹೊರಬಿದ್ದವು. ಅದೇ ಗತಿಯಲ್ಲಿ ಮುಂದುವರಿದಿದ್ದರೆ 1980 ಒಳಗೆ 14 ಸಂಪುಟಗಳ ಗುರಿ ಸೇರಿ ವಿಶ್ವವಿದ್ಯಾನಿಲಯ ಕೃತಕೃತ್ಯವಾಗಬಹುದಿತ್ತು. ಆದರೆ ಹಾಗಾಗಲಿಲ್ಲ. ಮುಂದೆ 2-3 ವರ್ಷಕ್ಕೆ ಒಂದರಂತೆ ಎಳೆದು ಎಳೆದು ಈಗ 6 ವರ್ಷಗಳಿಂದ, ಅಂದರೆ 1992 ನಾನು ಹೇಳ್ತಾ ಇರೋದು, ಅಂದರೆ 12 ಸಂಪುಟದಿಂದ ಈಚೆಗೆ ಏನೂ ಬಂದಿಲ್ಲ. ಹಾಗೆಂದು ಸುದ್ದಿಯೇ ಇಲ್ಲ ಎಂದಲ್ಲ, ಎರಡು ಸುದ್ದಿ ಇದೆ. ಸುದ್ದಿ 1, 14 ಸಂಪುಟಗಳ ಪ್ರಕಟಣಾಪೂರ್ವ ಹಣ ಕೊಟ್ಟ ಗ್ರಾಹಕರು ಯಾರೋ ಬಳಕೆದಾರರ ನ್ಯಾಯಾಲಯಕ್ಕೆ ದೂರು ಒಯ್ದಿದ್ದಾರಂತೆ. ಸುದ್ದಿ ಎರಡು, ಕೆಲವು ತಿಂಗಳ ಹಿಂದೆ 13ನೇ ಸಂಪುಟ ಬಿಡುಗಡೆ ಔಪಚಾರಿಕ ಸುದ್ದಿ ಪತ್ರಿಕೆಗಳಲ್ಲಿ ಬಂತು. ಆದರೆ ವಾಸ್ತವದ ಬಿಡುಗಡೆ ಅಂದರೆ ಪ್ರಸಾರಾಂಗದ ವಿತರಣಾ ಅಡ್ಡೆಗೆ ಪ್ರತಿಗಳು ಇನ್ನೂ ಮುಟ್ಟಿಲ್ಲ, ಎಂದು ತಲುಪಿಯಾವು ಎಂಬ ಮಾಹಿತಿಯೂ ಸಿಗುತ್ತಿಲ್ಲ. ಮತ್ತೆ ಇಂದು 2015 ಕಾಲಘಟ್ಟದಲ್ಲಿ ನಿಂತು ನಾನು ಕನ್ನಡ ವಿಶ್ವಕೋಶದ ಕುರಿತು ಐತಿಹಾಸಿಕ ದಾಖಲೆಯನ್ನು ತುಸುವಾದರೂ ಸರಿಪಡಿಸಬೇಕಾಗಿದೆ. ಪ್ರಸ್ತುತ ಉಡುಪಿ ಪ್ರಬಂಧ ಮಂಡಿಸಿ 6 ನಂತರ ಪುಸ್ತಕ ಮಾರಾಟ ಹೋರಾಟ ಸಂಕಲನ ಬರುವವರೆಗೂ ಅಂದರೆ 12 ವಿಳಂಬದಲ್ಲೂ 13ನೇ ಸಂಪುಟ ಪ್ರಕಟವಾಗಿರಲಿಲ್ಲ. ಅದನ್ನು ಮುನ್ನುಡಿಯುವಂತೆ ಉಡುಪಿ ಗೋಷ್ಠಿಯಲ್ಲಿದ್ದ ಹಾಮ ನಾಯಕರು ವೈಯಕ್ತಿಕವಾಗಿ ನನಗೊಂದು ಮಾತು ಹೇಳಿದ್ದರು. ನನಗೆ ತಿಳಿದ ಮಟ್ಟಿಗೆ ಅದು ಅಚ್ಚುಕೂಟವನ್ನೇ ಸೇರಿಲ್ಲ. ಇಲ್ಲಿ ಹಾಮಾನ ಮುಖದಲ್ಲಿ ಒಂದು ಸಣ್ಣ ವ್ಯಂಗ್ಯ ನಗುವಿತ್ತು. ನನ್ನ ತಂದೆ ವಿಶ್ವಕೋಶದ ಸಂಪಾದಕರೇ ಆಗಿದ್ದುದರಿಂದ ಇಲ್ಲಿ ತುಸು ವಿವರಣೆ ಅವಶ್ಯ. ವಿಶ್ವಕೋಶ ಯೋಜನೆಯನ್ನು ಕನ್ನಡ ಅಧ್ಯಯನ ಸಂಸ್ಥೆಗೆ ತಂದವರು ದೇಜಗೌ. ಮುಂದೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಹೋಗಿ ನಿವೃತ್ತರಾಗುವವರೆಗೂ ಅದನ್ನು ಅದೇ ಪ್ರೀತಿ ಅಭಿಮಾನದಿಂದ ನಡೆಸಿಕೊಂಡರು. ಆದರೆ ಅಧ್ಯಯನ ಸಂಸ್ಥೆಯ ನಿರ್ದೇಶಕತ್ವಕ್ಕೆ ಅವರ ಉತ್ತರಾಧಿಕಾರಿಯಾಗಿ ಅದರಲ್ಲೂ ತಮ್ಮೊಳಗಿನ ಆಸ್ತತೆಯಲ್ಲಿ ಸ್ವತಃ ದೇಜಗೌ ಅವರೇ ಬಯಸಿ ನೇಮನಗೊಂಡವರು ಹಾಮಾನ. ಬ್ರೂಟಸ್ ಒಂದು ಲೋಕಸತ್ಯ. ಅನಂತರದ ದಿನಗಳಲ್ಲಿ ಹಾಮಾನ ಸಾರ್ವಜನಿಕವಾಗಿ ಕಾಣುವಂತೆಯೇ ದೇಜಗೌ ಮತ್ತು ಅವರ ಕಾಲದ ಯೋಜನೆಗಳನ್ನು ಮಲತಾಯಿ ಧೋರಣೆಯಲ್ಲಿ ನಡೆಸಿಕೊಂಡರು. ವಿಶ್ವಕೋಶದ ನಿಧಾನ ದ್ರೋಹದಲ್ಲಿ ಹಾಮಾನಾಯಕರ ಪಾಲು ಬಹಳ ದೊಡ್ಡದು. ವಿಶ್ವಕೋಶದ ಆರಂಭದಿಂದಲೂ ಸಂಪಾದಕರಾಗಿದ್ದ ನನ್ನ ತಂದೆಯ ಆಪ್ತ ವಾಕ್ಯಗಳೇ ನನ್ನ ಈ ಮಾತಿಗೆ ಆಧಾರ. ಮತ್ತೆ ಹಳೆಯ ಪ್ರಬಂಧದ ಮುಂದುವರಿಕೆ. ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶದ ಓದುಗರಿಗೆ ಮಾಡಿದ ನಿಧಾನ ದ್ರೋಹಕ್ಕೆ ವ್ಯತಿರಿಕ್ತವಾಗಿ 2 ಉದಾಹರಣೆಗಳನ್ನು ಕೊಡುತ್ತೇನೆ. ಕರ್ನಾಟಕ ಸಹಕಾರಿ ಪ್ರಕಾಶನ ಮಂದಿರ ಸುಮಾರಿಗೆ ಅದೇ ಕಾಲದಲ್ಲಿ ಸರ್ಕಾರಿ ಅನುದಾನದೊಡನೆ ಕಿರಿಯವರ ವಿಶ್ವಕೋಶದ ಯೋಜನೆ ಕೈಗೆತ್ತಿಕೊಂಡಿತು. ನಿರಂಜನರ ಮುಖ್ಯ ಸಂಪಾದಕತ್ವದಲ್ಲಿ 7 ಮಹಾಸಂಪುಟಗಳ ಈ ಕಾರ್ಯಕ್ರಮವನ್ನು ಸಕಾಲದಲ್ಲಿ ಚೊಕ್ಕವಾಗಿ ಸಂಪೂರ್ಣಗೊಳಿಸಿದರು. ನಿರಂಜನರು ಮುಂದುವರಿದು ಇದೊಂದೇ ಖಾಸಗಿ ಪ್ರಕಾಶನ ಅಂದರೆ ನವಕರ್ನಾಟಕ ಪಬ್ಲಿಕೇಶನ್ಸ್ ಇವರ ವಿಶ್ವಕೋಶದ 25 ಸಂಪುಟಗಳ ಯೋಜನೆಯನ್ನು ಕೈಗೆತ್ತಿಕೊಂಡು ಅದನ್ನೂ ಸಾಂಗಗೊಳಿಸಿದರು. ಇನ್ನೊಂದು ಬಹಳ ದೊಡ್ಡ ಉದಾಹರಣೆ ಬೆಂಗಳೂರಿನ ಭಾರತ ದರ್ಶನ ಪ್ರಕಾಶನದವರದು. ಇವರಂತೂ ಪೂರ್ವಾನುಭವ, ಸಾಂಸ್ಥಿಕ ಮತ್ತು ಆರ್ಥಿಕ ಬಲಗಳು ಇಲ್ಲದೆ ಭಾರತೀಯ ಪುರಾಣ ಪ್ರಪಂಚವನ್ನು ವ್ಯವಸ್ಥಿತವಾಗಿ ಕನ್ನಡೀಕರಿಸುವ ಸಾಹಸ ಕೈಗೊಂಡವರು. 1973 ತೊಡಗಿದಂತೆ ಮೊದಲು ಆಯ್ದ ಮೂಲ ಶ್ಲೋಕಗಳೊಡನೆ ಪೂರ್ಣ ವ್ಯಾಸ ಭಾರತವನ್ನು 32 ಸಂಪುಟಗಳಲ್ಲಿ ಕೊಟ್ಟರು. ಅನಂತರ ಪೂರ್ಣ ಮೂಲ ಶ್ಲೋಕ ಸಹಿತ ವಾಲ್ಮೀಕಿ ರಾಮಾಯಣವನ್ನು 11 ಸಂಪುಟಗಳಲ್ಲಿ ಪೂರೈಸಿದರು. ಬೆನ್ನಿಗೆ ಅನಿರ್ದಿಷ್ಟ ಸಂಖ್ಯೆಯಲ್ಲಿ ಭಾಗವತದ ಪೂರ್ಣ ಶ್ಲೋಕ ಮತ್ತು ಅನುವಾದದ ಮಾಲಿಕೆಯನ್ನು ಪ್ರಕಟಿಸುತ್ತಲೇ ಇದ್ದಾರೆ. ಒಂದೊಂದು ಸಂಪುಟವು ಸುಮಾರು 600 ಪುಟಗಳ ಘನಕೃತಿಗಳು. ಜತೆಗೆ ಹಿಂದಿನ ಮುದ್ರಣಗಳ ಪ್ರತಿಗಳು ಮುಗಿದಂತೆಲ್ಲ ಸಕಾಲದಲ್ಲಿ ಮರುಮುದ್ರಣಗಳನ್ನು ನಡೆಸುತ್ತಲೇ ಬಂದಿದ್ದಾರೆ. ಅತೀವ ಶ್ರದ್ಧಾಳುಗಳಾದ ಅದರ ಸಂಪಾದಕ ಮಂಡಳಿ ಅಂದರೆ ಇಡೀ ಅನುವಾದ ಮುದ್ರಣ ಮತ್ತು ಪ್ರಕಾಶನ ನಡೆಸುವ ಬಳಗ ಎಂದೂ ಇದನ್ನು ಒಂದು ಆರ್ಥಿಕ ವಹಿವಾಟಾಗಿ ಕಂಡದ್ದೇ ಇಲ್ಲ. ಇವುಗಳನ್ನೆಲ್ಲ ನೋಡುವಾಗ ಸರಕಾರಿ ಪ್ರಕಾಶನ ರಂಗವನ್ನು ಪೂರ್ಣ ಮುಚ್ಚುವುದೇ ಸರಿಯಾದ ಕ್ರಮ. ವ್ಯಾವಹಾರಿಕ ನ್ಯಾಯ ಗೊತ್ತಿರದ ಯಾವುದೇ ಸಂಸ್ಥೆ ವ್ಯಕ್ತಿ ಅಳಿಸಿ ಹೋಗುವಂತಹ ನೈಜ ಕ್ರಿಯೆಗೆ ಅಂದರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಸರಕಾರಿ ಪ್ರಕಾಶನವನ್ನು ಒಡ್ಡಲೇಬೇಕು. ಆದಾಯ ಲಾಭಗಳ ಜಿಜ್ಞಾಸೆ. ಅಂಗಡಿಗೆ ಬರುವ ಪ್ರತಿ ಗಿರಾಕಿಯು ಪುಸ್ತಕಗಳ ಬೆಲೆ ಏರಿಕೆಯ ಬಗ್ಗೆ ಉದ್ಗಾರ ತೆಗೆಯುವುದು, ಪ್ರತಿ 2 ಗಿರಾಕಿ ಮುದ್ರಿತ ಬೆಲೆಯ ಮೇಲೆ ರಿಯಾಯಿತಿ ಕೇಳುವುದು ನನಗೆ ಮಾಮೂಲಾಗಿ ಹೋಗಿದೆ. ಇದು ಸರಿಯಲ್ಲ. ವಸ್ತುಗಳ ಮೌಲ್ಯ ಮತ್ತು ಖರೀದಿದಾರನ ಆದಾಯ ಏತಾಪಾತ ಆಗುವುದು ಲೋಕಸತ್ಯ. ತನ್ನ ಆದಾಯದಲ್ಲಿ ಹೆಚ್ಚನ್ನು ಮುಗಿಸುವ ಆಸೆಯಿಂದ ವ್ಯಕ್ತಿ ರಿಯಾಯಿತಿ ಕೇಳುವುದು ತಪ್ಪಲ್ಲ. ಆದರೆ ಪುಸ್ತಕ ಮಾರಿ ಗಳಿಸಿದ ಮೊತ್ತದಲ್ಲಿ ಒಂದಂಶವನ್ನಷ್ಟೇ ತನ್ನ ಆದಾಯವಾಗಿ ದಕ್ಕಿಸಿಕೊಳ್ಳುವ ಮಾರಾಟಗಾರನನ್ನು ಲಾಭಕೋರನಂತೆ ನಡೆಸಿಕೊಳ್ಳುವುದು ದೊಡ್ಡ ತಪ್ಪು. ಇಲ್ಲಿ ಲಾಭ ಎನ್ನುವಲ್ಲೇ ಒಂದು ಕೀಳೆಣಿಕೆ ಇದೆ. ಸಾಮಾನ್ಯ ಉದ್ಯೋಗಿಗಳ ಪ್ರತಿಫಲಗಳು ಎಷ್ಟು ಮೇಲೆ ಹೋದರೂ ಆದಾಯ ಎಂದೇ ಪರಿಗಣಿಸುತ್ತಾರೆ. ಅದೇ ವ್ಯಾಪಾರಿಗಳ ಪ್ರತಿಫಲ ಎಷ್ಟು ಕನಿಷ್ಠವಿದ್ದರೂ ಲಾಭ ಎನ್ನುವುದು ಲೋಕ ರೂಢಿಯಾಗಿದೆ. ಹಾಗಾಗಿ ರಿಯಾಯಿತಿ ಕೇಳುವವರು, ಸುಲಭ ಬೆಲೆ ನಿರ್ಧರಿಸುವವರು ಎಲ್ಲ ತೊಡಗುವುದು ವ್ಯಾಪಾರಿಗಳ ಲಾಭಾಂಶಕ್ಕೆ ಕತ್ತರಿಯಿಂದ. ಸಾಮಾನ್ಯವಾಗಿ ಎಲ್ಲ ವಸ್ತುಗಳ ಬೆಲೆ ಏರುಮುಖದಲ್ಲೇ ಇರುವಾಗ ಪುಸ್ತಕ ಮಾತ್ರ ಸುಲಭ ಬೆಲೆಯಲ್ಲಿ ದಕ್ಕಬೇಕೆನ್ನುವುದು ನ್ಯಾಯವಲ್ಲ. 1 ಪೆಟ್ರೋಲ್ಗೆ ರಿಕ್ಷಾ 25 ಕಿಲೋಮೀಟರ್ ಓಡುತ್ತದೆ ಎಂದಿಟ್ಟುಕೊಳ್ಳಿ. ಪೆಟ್ರೋಲ್ ದರ ಲೀಟರ್ಗೆ ಕೆಲವು ಪೈಸೆ ಏರಿದರೆ ಹೆಚ್ಚಿನ ರಿಕ್ಷಾವಾಲಾ ಬುದ್ಧಿ ಪ್ರತಿ ಕಿಲೋಮೀಟರ್ಗೆ ರೂಪಾಯಿಯನ್ನೇ ಹೆಚ್ಚಿಸುತ್ತದೆ. ಈ ಕೊಳಕು ಬುದ್ಧಿ ಪುಸ್ತಕ ಪ್ರಕಾಶನ ರಂಗದಲ್ಲಿ ಧಾರಾಳ ಇದೆ. ಆದರೆ ಪುಸ್ತಕ ವ್ಯಾಪಾರಿಗೆ ಸಾಮಾನ್ಯವಾಗಿ ದಕ್ಕುವುದು ಪೂರ್ವ ನಿಗದಿತ ಶೇಕಡಾವಾರು ಆದಾಯ ಮಾತ್ರ. ಪ್ರಕಾಶಕನ ಪಾಪಕ್ಕೆ ಪುಸ್ತಕ ವ್ಯಾಪಾರಿಯನ್ನು ಬಲಿಯಾಕುವುದು ಸರಿಯಲ್ಲ. ಬೆಲೆ ನಿರ್ಧಾರದ 4 ಘಟಕಗಳೆಂದರೆ ಮುದ್ರಣ ವೆಚ್ಚ, ಲೇಖಕನ ಸಂಭಾವನೆ, ಇದಕ್ಕೆ ಯಾಕೋ ಗೌರವಧನ ಎಂಬ ಮೇಲಂತಸ್ತಿದೆ, ಪ್ರಕಾಶಕನ ಆದಾಯ ಮತ್ತು ವಿತರಣೆಗಾರನ ಆದಾಯ ಅಥವಾ ರಿಯಾಯಿತಿ. ಜನ ಕೇಳುತ್ತಾರೆ, ಒತ್ತಾಯಿಸುತ್ತಾರೆ ಎಂಬ ಕಾರಣಕ್ಕಾಗಿ ಗಿರಾಕಿಗೂ ರಿಯಾಯಿತಿ ಅಂಶ ಬೆಲೆ ನಿರ್ಧಾರದಲ್ಲಿ ಪಂಚಮಾಂಶವಾಗಿ ಪಾಲ್ಗೊಂಡರೆ ಉದ್ಯಮ ನಿಸ್ಸಂದೇಹವಾಗಿ ತಪ್ಪು ಅಡಿಪಾಯದ ಮೇಲೆ ನಿಂತಂತಾಗುತ್ತದೆ, ನಗೆಪಾಟಲಾಗುತ್ತದೆ. ಕೇರಳದಲ್ಲಿ ಸಾಮಾನ್ಯ ಗಿರಾಕಿಯು ಮಲಯಾಳಿ ಪ್ರಕಟಣೆಗಳ ಮೇಲೆ ಶೇಕಡ 15-20 ರಿಯಾಯಿತಿ ಪಡೆಯುವ ವಿಪರೀತ ಪರಿಸ್ಥಿತಿ ಉಂಟು. ಇದು ನಮ್ಮ ಪ್ರಕಾಶಕರಿಗೂ ವಿತರಣೆಗಾರರಿಗೂ ಎಲ್ಲಕ್ಕೂ ಮುಖ್ಯವಾಗಿ ಅಂತಿಮ ಕೊಳ್ಳುಗರಿಗೂ ಕೆಟ್ಟ ಉದಾಹರಣೆಯಾಗಿ ನೆನಪಿನಲ್ಲಿರುವುದು ಅತ್ಯವಶ್ಯ. ಸಾಮಾನ್ಯವಾಗಿ ಸುಲಭ ಬೆಲೆಯ ಆವೃತ್ತಿಗಳು ಬರುವುದಿದ್ದರೆ ಪ್ರಕಾಶಕರು ವಿತರಣೆಗಾರರ ಲಾಭಾಂಶದಲ್ಲಿ ಕಡಿತ ತರುತ್ತಾರೆ. ಉದಾಹರಣೆಗೆ ಪಠ್ಯಪುಸ್ತಕಗಳು. ಇಲ್ಲಿಯ ವ್ಯವಹಾರ ಚುರುಕು ಹಾಗೂ ದೊಡ್ಡ ಸಂಖ್ಯೆಯದು. ಹೀಗಾಗಿ ಮೇಲ್ಖರ್ಚು ನಿಭಾಯಿಸಲು ವ್ಯಾಪಾರಿಗಳಿಗೆ ಕಡಿಮೆ ರಿಯಾಯಿತಿ ದರ ಸಾಕಾಗುತ್ತದೆ. ಆದರೆ ಸಾಮಾನ್ಯ ಪುಸ್ತಕಗಳು ಯಾವ್ಯಾವುದೋ ಸಹಾಯಧನದೊಡನೆ ಸುಲಭ ಬೆಲೆಯ ಪುಸ್ತಕಗಳಾಗುತ್ತಿರುವುದು ಈಚೆಗೆ ಹೆಚ್ಚಿದೆ. ನಿಘಂಟಿನಂಥ ಅನಿವಾರ್ಯ ಸಾಹಿತ್ಯ ಸಂಗಾತಿಗಳಿಗೋ, ವಿಶ್ವಕೋಶದಂಥ ಸಾರ್ವಕಾಲಿಕ ಸಾರ್ವಜನಿಕ ಅವಶ್ಯಕತೆಗಳಿಗೋ, ಕುಮಾರವ್ಯಾಸ ಭಾರತದಂಥ ಸಾಂಸ್ಕೃತಿಕ ಅಗತ್ಯದ ಹೆಬ್ಬೊತ್ತಗೆಗಳಿಗೋ ಬೆಲೆ ಇಳಿಸುವ ದಾನಕ್ರಮ ಸಮರ್ಥನೀಯ. ವಿಶ್ವಕನ್ನಡ ಮಾಲೆಯೆಂದು ಮೊದಲು 300, ಅನಂತರ 50, ತದನಂತರ ಗಾಳಿ ಬೀಸಿದಂತೆಲ್ಲ ಸಿಕ್ಕಿದ್ದೆಲ್ಲವನ್ನು ಪ್ರಕಟಿಸುತ್ತಿರುವ ಕ್ರಮ ಮಾತ್ರ ಸರಿಯಲ್ಲ. ಸುಲಭ ಬೆಲೆ ಆವೃತ್ತಿಗಳು ಸಂಗ್ರಾಹಕರನ್ನು ಆಕರ್ಷಿಸುವಷ್ಟು ಸಹೃದಯ ಗ್ರಾಹಕರನ್ನು ಮುಟ್ಟುವುದಿಲ್ಲ. ಇಂದು ಪ್ರದರ್ಶನ ಪ್ರೇಮಿಗಳ, ಉಡುಗೊರೆ ಸಾಹಿತ್ಯ ಪ್ರಿಯರ ದಾಸ್ತಾನಿನಲ್ಲಿರಬಹುದಾದಷ್ಟು ಸುಲಭ ಬೆಲೆಯ ಪುಸ್ತಕಗಳು ನಿಜ ಓದುಗರ ಕಪಾಟುಗಳಲ್ಲಿಲ್ಲ. ಸಾಮಾನ್ಯರಿಗೆ ಸುಲಭ ಗ್ರಾಹ್ಯವಲ್ಲದ ಶ್ರೀರಾಮಾಯಣ ದರ್ಶನಂ 600 ಮಿಕ್ಕು ಪುಟಗಳ ಮಹಾಕಾವ್ಯ ಡಜನಿನ ಲೆಕ್ಕದಲ್ಲಿ ಕೊಂಡ ಜನ ನೋಡಿದ್ದು ಅದರ ಬೆಲೆ ಕೇವಲ 6 ಎಂದು. ಅದೇ ಕುವೆಂಪು ಬರೆದ ಶಾಲಾ ಬಾಲಕರಿಗೂ ಸುಲಭ ಗ್ರಾಹ್ಯವಾದ ಗದ್ಯದಲ್ಲಿ ಬರೆದ 300 ಪುಟಗಳ ಕೃತಿ ಜನಪ್ರಿಯ ವಾಲ್ಮೀಕಿ ರಾಮಾಯಣವನ್ನು ಕಡಿಮೆ ಬಯಸಿದ್ದು ಅದರ ಬೆಲೆ, ಅದು ರಿಯಾಯಿತಿ ದರವೇ ಆದರೂ 25 ಎನ್ನುವ ಕಾರಣಕ್ಕಾಗಿ. ಇನ್ನು ಇಟ್ಟ ಬೆಲೆಯನ್ನು ಇಳಿಸಿ ಮಾರುವ ತಂತ್ರ ಅಥವಾ ಜನಪ್ರಿಯ ಭಾಷೆಯಲ್ಲಿ ಹೇಳುವಂತೆ ಡಿಸ್ಕೌಂಟ್ ಸೇಲ್ ಕಡೆ ಸ್ವಲ್ಪ ದೃಷ್ಟಿಯರಿಸೋಣ. ಸಾಹಿತ್ಯಿಕ ಹಬ್ಬದ ಕೊಡುಗೆಯಾಗಿಯೋ, ದಾಸ್ತಾನು ತೀರುವಳಿಯ ಮಾರಾಟವಾಗಿಯೋ, ಇತರ ವೃತ್ತಿ ಬಾಂಧವರೊಡನೆ ಅನೈತಿಕ ಸ್ಪರ್ಧೆಯ ಭರದಲ್ಲೋ ರಿಯಾಯಿತಿ ಕೊಡುವುದನ್ನು ಕಂಡಿದ್ದೇನೆ. ಕೆಲವು ಖ್ಯಾತ ಪ್ರಕಾಶಕ ವಿತರಣೆಗಾರರಂತೂ ನಿಯತ ರಿಯಾಯಿತಿ ಮಾರಾಟವನ್ನೇ ತಮ್ಮ ವ್ಯವಹಾರ ನೀತಿಯಾಗಿ ಸ್ವೀಕರಿಸಿದ್ದಾರೆ. ಇವೆಲ್ಲ ದರ ಕಡಿತದ ಬೋರ್ಡ್ ಬೀಳದೆ ಜವಳಿ ವ್ಯಾಪಾರವೇ ಇಲ್ಲ ಎಂಬ ರೋಗವನ್ನು ಪುಸ್ತಕೋದ್ಯಮಕ್ಕೂ ಹಬ್ಬಿಸುವ ಕ್ರಮ. ದರ ಕಡಿತ, ಆ ದರ ಕುಸಿತ. ಬೆಲೆ ಇಳಿಕೆಯ ಘೋಷಣೆಯಲ್ಲಿಯ ವಿಚಿತ್ರ ತರ್ಕಕ್ಕೆ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯವನ್ನೇ ಉದಾಹರಿಸುತ್ತೇನೆ. ಪ್ರಸಾರಾಂಗದ ಆದಾಯ ಬಲಪಡಿಸುವಂತೆ ಬೆಲೆ ನಿರ್ಧಾರ ಸಮಿತಿ ಒಂದು ಸಾಮಾನ್ಯ ಮುದ್ರಣದ ಪುಸ್ತಕಕ್ಕೆ ₹120 ಭಾರಿ ಬೆಲೆಯನ್ನು ಹೇರಿ ಪ್ರಕಟಿಸಿತು. ಅದು ಮಾರುಕಟ್ಟೆ ಹೆಟ್ಟುವಂದೇ ಏನೋ ನೆಪ ಹಿಡಿದು ವಿಶ್ವವಿದ್ಯಾನಿಲಯ ತನ್ನೆಲ್ಲ ಪ್ರಕಟಣೆಗಳಿಗೆ 50% ರಿಯಾಯಿತಿ ಘೋಷಿಸಿತು. ಜನರಿಗೇನು, ₹120 ಪುಸ್ತಕ 60 ಸಿಕ್ಕಿದ ಸಂತೋಷ. ಇಲ್ಲಿ ಸಾಮಾನ್ಯರಿಗೆ ತಿಳಿಯದ ಸೂಕ್ಷ್ಮ ಇಷ್ಟೇ, ರಿಯಾಯಿತಿಯ ಬಲದಲ್ಲಿ ದಾಸ್ತಾನು ಕರಗುತ್ತದೆ ನಿಜ, ಆದರೆ ಉದಾತ್ತ ಆಶಯದ ವಿಶ್ವವಿದ್ಯಾನಿಲಯದ ಆದಾಯಕ್ಕೆ ಅದು ನಷ್ಟದ ಮಾಲಾಗುತ್ತದೆ. ಗಾಯದ ಮೇಲೆ ಬರೆ ಎಳೆದಂತೆ ಅತ್ತ ಆ ಗ್ರಂಥಕರ್ತನಿಗೆ ವಿಶ್ವವಿದ್ಯಾನಿಲಯದ ನಿಯಮಗಳ ಪ್ರಕಾರ ಮುದ್ರಿತ ಬೆಲೆಯ ಶೇಕಡಾವಾರು ಗೌರವಧನವೂ ಸಂದಾಯವಾಗುವುದರಿಂದ ನಷ್ಟದ ಹೊರೆ ಹೆಚ್ಚಾಗುತ್ತದೆ. ಪ್ರಸಾರಾಂಗ 60 ಮಿಕ್ಕು ವರ್ಷ ಬೆಳೆದಿದ್ದರೂ ಸದಾ ಆರ್ಥಿಕ ಬಿಕ್ಕಟ್ಟಿನಲ್ಲಿ, ಹೊಸ ಪ್ರಕಟಣೆಗಳಿಗೆ ಸ್ವತಂತ್ರ ಅನುದಾನದ ಹುಡುಕಾಟದಲ್ಲಿ ಇರುವ ಕಾರಣ ಬೇರೆ ಹುಡುಕಬೇಕೆ? ಕನ್ನಡ ಸಾಹಿತ್ಯ ಪರಿಷತ್ತು ಇಂಥದ್ದೇ ದಂಧೆಯಲ್ಲಿ ಹಿಂದುಳಿಯದಂತೆ 120-150 ಪುಟದ ಕಳಪೆ ದರ್ಜೆಯ, ಅಂದರೆ ಕ್ಷಮಿಸಿ, ನಾನಿಲ್ಲಿ ವಿಚಾರ ವಿಮರ್ಶೆ ಮಾಡುತ್ತಿಲ್ಲ, ಕೇವಲ ಪುಸ್ತಕ ಮುದ್ರಣಗಳ ಭೌತಿಕ ಪುಸ್ತಕವನ್ನು ₹50 ಹೊರತಂದು ದಿಟ್ಟ ಹೆಜ್ಜೆ ಇರಿಸಿದೆ. ಇಂಥ ಉದ್ಯಮ ವಿರೋಧಿ ನೀತಿಗಳು ಪುಸ್ತಕ ಪ್ರೇಮಿಯನ್ನಿರಲಿ, ಬರಿಯ ಮಧ್ಯವರ್ತಿಯಾದ ನನ್ನಂಥವರನ್ನು ಕಂಗೆಡಿಸುತ್ತವೆ. ಇಂದು ಅನಿವಾರ್ಯ ಪುಸ್ತಕಗಳ ಪುಸ್ತಕದ ಬೆಲೆ ಹೆಚ್ಚಾದಷ್ಟು ದಕ್ಕುವ ಲಾಭಾಂಶ ಹಿರಿದು ಎನ್ನುವುದರತ್ತವೇ ಮಧ್ಯವರ್ತಿಗಳ ಗಮನ ಹರಿಯುತ್ತಿದೆ. ಗಿರಾಕಿಗಳಲ್ಲಂತೂ ಹೆಚ್ಚು ಬೆಲೆ ತೆತ್ತದ್ದೆಲ್ಲ ಉತ್ತಮ ದರ್ಜೆಯು ಎಂಬ ಭ್ರಮೆ ಸದಾ ಇದ್ದದ್ದೇ. ನಾನು ಸೈಂಟಿಫಿಕ್ ಟೆಂಪರನ್ನು ಕೇವಲ ₹15 ಬೆಲೆಯಲ್ಲಿ ಪ್ರಕಟಿಸಿದೆ. ವ್ಯಾಪಾರಿಗಳು ಸ್ವಂತಕ್ಕೇನು ಕಳೆದುಕೊಳ್ಳದಿದ್ದರೂ ಅಂದರೆ 33% ರಿಯಾಯಿತಿ ದರದಲ್ಲೇ ಸಿಕ್ಕುತ್ತಿದ್ದರು. ಕೇವಲ 5 ರೂಪಾಯಿ ಲಾಭಕ್ಕೆ ಆ ಪುಸ್ತಕ ದಾಸ್ತಾನಿಡುವುದು ತಮಗೆ ಅಪೇಕ್ಷಣೀಯವಲ್ಲ ಎಂದೇ ಸ್ಪಷ್ಟಪಡಿಸಿ ದೂರ ಉಳಿಸಿದರು. ದಿಲ್ಲಿಯ ವಿತರಕನೊಬ್ಬ ಅದನ್ನು ಪೂರ್ಣ ಮುದ್ರಿತ ಬೆಲೆಗೆ ಖರೀದಿಸಲು ಮುಂದಾದ. ಆತನ ಷರತ್ತು ಇಷ್ಟೇ, ನನ್ನ ಬೆಲೆ ನಮೂದಿನ ಹೊರಹೊದಿಕೆ ಮಾತ್ರ ಬದಲಿಸಿ, ಅಂದರೆ 100 ರೂಪಾಯಿ ಬೆಲೆ ಮುದ್ರಿಸಿ ಮಾರುಕಟ್ಟೆಗೆ ಹಾಕುತ್ತೇನೆ. ನಾನು ಒಪ್ಪಲಿಲ್ಲ. ಈ ವ್ಯವಹಾರದ ಒಳಸುಳಿಗಳನ್ನು ಸಣ್ಣದಾಗಿ ಬಿಡಿಸಿ ನೋಡಿ. ನನ್ನ ದರದಿಂದ ವ್ಯಾಪಾರಿಗೆ ಕೇವಲ 5 ರೂಪಾಯಿ ದಕ್ಕುತ್ತಿದ್ದಲ್ಲಿ ಈಗ ಕನಿಷ್ಠ 33 ರೂಪಾಯಿ ಬರುತ್ತದೆ. ಮತ್ತೆ ಇಂಥ ಪ್ರಕಾಶಕರು ವ್ಯಾಪಾರಿಗಳು ಕೊಳ್ಳುವ ಪ್ರತಿಗಳ ಸಂಖ್ಯೆಯ ಮೇಲೆ ರಿಯಾಯಿತಿ ದರವನ್ನು ಅವಶ್ಯ ಹೆಚ್ಚಿಸುತ್ತಾರೆ, ಕ್ವಾಂಟಿಟಿ ಡಿಸ್ಕೌಂಟ್. ಹಾಗೆ ಇದರ ಪ್ರಕಾಶನ ಮುಖವೂ ಹೆಚ್ಚು ಭರವಸೆದಾಯಕ. ಮೂಲ ಸ್ಥಿತಿಯಲ್ಲಿ ಪ್ರತಿಯೊಂದರ ಮೇಲೆ ನಿವ್ವಳ 10-11 ರೂಪಾಯಿಯಷ್ಟೇ ಆದಾಯವಿತ್ತು. ಇಲ್ಲಿ ಶೇಕಡ 50 ರಿಯಾಯಿತಿ ಕೊಟ್ಟರೂ ನಿವ್ವಳ 50 ರೂಪಾಯಿ ಆದಾಯ. ಹಿಂದೆ ಒಂದು ಮುದ್ರಣ ಸುಮಾರು 1,000 ಪ್ರತಿ ಮುಗಿಸಲು ಕನಿಷ್ಠ 2 ವರ್ಷ ಬೇಕಾಗುತ್ತಿತ್ತು. ಈಗ ದಾಖಲೆ ಸಮಯದಲ್ಲಿ ಮರುಮುದ್ರಣಕ್ಕೆ ಬೇಡಿಕೆ. ಈ ವಿಷವೃತ್ತದಲ್ಲಿ ನಿಜವಾದ ಬಲಿಪಶು ಕೊಳ್ಳುಗ. ತಮಾಷೆ ಎಂದರೆ ಗಿರಾಕಿಯು ಶೇಕಡ 10-20 ದರದ ರಿಯಾಯಿತಿ ಗಿಟ್ಟಿಸಿಕೊಂಡನೆಂಬ ಭ್ರಮ ಸಂತೋಷದಲ್ಲಿರುತ್ತಾನೆ. ತೀರಾ ಹೊಸ ಹೋಲಿಕೆ ಹೇಳುವುದಾದರೆ, ಮುಖವಿಲ್ಲದ ಫೇಸ್ಬುಕ್ ಉಚಿತವಾಗಿ ಪಡೆದು ಅಂತರ್ಜಾಲವನ್ನೇ ಪಡೆಯುತ್ತಿರುವೆನೆಂದು ಸಂಭ್ರಮಿಸುವ ಹಾಗೆ. ಈ ಹಿನ್ನೆಲೆಯಿಂದ ನಾನು ಮತ್ತೊಮ್ಮೆ ಹೇಳ ಬಯಸುತ್ತೇನೆ, ತಮ್ಮ ಉಪಯುಕ್ತತೆಯ ದಿನಾಂಕವನ್ನು ಅಂದರೆ ಎಕ್ಸ್ಪೈರಿ ಡೇಟನ್ನು ಎಂದೋ ಮೀರಿದ ಸರ್ಕಾರಿ ಪ್ರಕಟಣಾಂಗಗಳನ್ನು ಪೂರ್ತಿ ಮುಚ್ಚಿ, ಸರ್ಕಾರಿ ಪುಸ್ತಕೋದ್ಯಮವನ್ನೇ ಪೂರ್ಣ ತಿರಸ್ಕರಿಸಿ. ಇಲ್ಲವಾದರೆ ಇವು ಮಹಾ ಆಲದಂತೆ ಕಾಂಡದ ಪರಿಮಿತಿ ಬೀರಿ ಬೀಳಲುಗಳ ಹೀರ್ಗೊಳವೆ ಊರಿ ಎಲ್ಲ ನೆಲ ಜಲ ಸಾರವನ್ನು ಬತ್ತಿಸಿ ವ್ಯಾಪಿಸುತ್ತವೆ. ಇವನ್ನು ಬಿಟ್ಟರೆ ಸಾಹಿತ್ಯಕ್ಕೆ ಉಳಿಗಾಲವಿಲ್ಲ ಎಂಬ ಭ್ರಮೆಗಳೇ ಆಳುತ್ತವೆ. ಭಾವನಾತ್ಮಕ ಸಂಬಂಧಗಳನ್ನು ಕಡಿದು ಇವನ್ನು ಅಳಿಸಿದರಷ್ಟೇ ನಿಜ ಪುಸ್ತಕ ಪ್ರಪಂಚ ಮರು ಹುಟ್ಟು ಪಡೆದೀತು. ಪುಸ್ತಕ ಮಾರಾಟ ಹೋರಾಟ ಅಧ್ಯಾಯ 2 ಮುಗಿಯಿತು, ಮುಂದುವರಿಯಲಿದೆ.